खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಬಾಟ್ಲಿಗೆ ಹಾಲು ಹಾಕೊಡು ನೋಡ ಅಶಕ್ಕ, ಮಗು ಹೆಂಗ್ ರಚ್ಚಿಡಿತೈತೆ. ಯಾಕವ್ವ ಬಾಟ್ಲಿ ಹಾಲು? ಮಗಿಗೆ 6 ತಿಂಗಳು ತುಂಬೋ ಗಂಟ ನೀನೇ ಎದೆ ಹಾಲು ಕುಡ್ಸು, ಇಲ್ಲಾಂದ್ರೆ ಕೂಸಿನ ಆರೋಗ್ಯ ಹಾಳಾಯ್ತದ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕುಗೊಳ್ಳುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತದೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ನೀರು ನಿರ್ವಹಣಾ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಬಹುತೇಕ ಕೃಷಿಕರು ತೋಟಗಾರಿಕೆ ಬೆಳೆಗಳತ್ತ ಹೋಲ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ. ಈ ತೋಟಗಾರಿಕೆ ಬೆಳೆಗಳು ವರ್ಷ ಪೂರ್ತಿ ಒಂದಷ್ಟು ಆದಾಯವನ್ನು ತಂದುಕೊಡುವಂತಹ ಮೂಲ ಆಗಿರುವುದರಿಂದ ಆರ್ಥಿಕವಾಗಿ ಒಂದಷ್ಟು ಸದೃಢರಾಗಲಿಕ್ಕೆ ನಮ್ಮ ಕೃಷಿಕರು ಹೆಚ್ಚು ತೋಟಗಾರಿಕೆ ಬೆಳೆಗಳತ್ತ ವಾಲ್ತಾ ಇದ್ದಾರೆ. ಮತ್ತೆ ಇವುಗಳ ನಿರ್ವಹಣಾ ಕ್ರಮಗಳು ಕೂಡ ಒಂದಷ್ಟು ಸುಲಭ ಆಗಿರೋದ್ರಿಂದ ಹೆಚ್ಚು ಹೆಚ್ಚು ತೋಟಗಾರಿಕೆ ಬೆಳೆಗಳತ್ತ ನಮ್ಮ ಕೃಷಿಕರು ಒಲವನ್ನ ತೋರಿಸ್ತಾ ಇದ್ದಾರೆ. ಈ ತೋಟಗಾರಿಕೆ ಬೆಳೆಗಳಲ್ಲಿ ಅಲ್ಪಾವಧಿ ಬೆಳೆಗಳಿದ್ದಾವೆ, ಮಧ್ಯಮಾವಧಿ ಬೆಳೆಗಳಿದ್ದಾವೆ, ಬಹುವಾರ್ಷಿಕ ಬೆಳೆಗಳು ಕೂಡ ಇದ್ದಾವೆ. ಈ ಬಹುವಾರ್ಷಿಕ ಬೆಳೆಗಳು ಏನಿದ್ದಾವೋ ಇವನ್ನ ವರ್ಷಪೂರ್ತಿ ನಾವು ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಬೇಸಿಗೆಯಲ್ಲಿಯೂ ಕೂಡ ಇವುಗಳ ನಿರ್ವಹಣಾ ಕ್ರಮ ಚೆನ್ನಾಗಿದ್ದರೆ ಮಾತ್ರ ನಾವು ನಿರೀಕ್ಷಿತ ಪ್ರಮಾಣದ ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಈ ಬೇಸಿಗೆಯಲ್ಲಿ ದೊಡ್ಡ ಸವಾಲು ಏನಪ್ಪಾ ಅಂತ ಹೇಳಿದ್ರೆ ನೀರನ್ನ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಈ ನೀರಿನ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಕೊಳವೆ ಬಾವಿಗಳಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದ ನೀರು ಸಿಗೋದಿಲ್ಲ. ನೀರಿನ ಕೊರತೆ ಆಯಿತು ಅಂತ ಹೇಳಿದ್ರೆ ಅದು ನಮ್ಮ ಬೆಳೆಗಳ ಮೇಲೆ ಬಹಳ ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಉಂಟು ಮಾಡುತ್ತೆ. ಈ ನಿಟ್ಟಿನಲ್ಲಿ ನೀರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಳ್ಳೆಯ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಿದ್ದೆ ಆದಲ್ಲಿ ನಮ್ಮ ತೋಟದ ಬೆಳೆಗಳಿಗೆ ಯಾವುದೇ ತರಹದ ಹಾನಿ ಸಂಭವಿಸೋದಿಲ್ಲ. ಇದರಿಂದ ನಾವು ನಿರೀಕ್ಷಿತ ಪ್ರಮಾಣದಲ್ಲಿ ಫಸಲನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಬೇಸಿಗೆಯ ಸಂದರ್ಭದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ನೀರನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು, ಕಡಿಮೆ ಪ್ರಮಾಣದ ನೀರಿರುತ್ತೋ ಅದನ್ನ ದಕ್ಷವಾಗಿ ನಾವು ಬಳಕೆಯನ್ನ ಮಾಡುವಂತದ್ದು ಹೇಗೆ, ನಮಗೆ ಏನು ನೀರಿನ ಪೂರೈಕೆ ಇದೆಯೋ ಆ ಕಡಿಮೆ ನೀರನ್ನೇ ನಾವು ಬಳಕೆಯನ್ನ ಮಾಡಿಕೊಂಡು ನಮ್ಮ ತೋಟದ ಬೆಳೆಗಳನ್ನ ಹೇಗೆ ಉಳಿಸಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಹೆಚ್ ಎಸ್ ರವಿ ಅವರು. ರವಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬೇಸಿಗೆಯಲ್ಲಿ ನಾವು ನೀರಿನ ನಿರ್ವಹಣೆಯನ್ನ ತೋಟಗಾರಿಕೆ ಬೆಳೆಗಳಲ್ಲಿ ಹೇಗೆ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ವಿಷಯ. ಈ ನಿಟ್ಟಿನಲ್ಲಿ ಬೇಸಿಗೆಯಲ್ಲಿ ನೀರಿನ ಮಹತ್ವ ಎಷ್ಟಿರುತ್ತೆ ಮತ್ತೆ ಹೇಗಿರುತ್ತೆ? ಇದು ಎಲ್ಲ ರೈತ ಬಾಂಧವರಿಗೆ ಗೊತ್ತಿರುವಂತಹ ವಿಷಯ ಮತ್ತೆ ಎಲ್ಲ ಜನರಿಗೂ ಗೊತ್ತಿರುವಂತಹ ವಿಷಯ. ಪ್ರಪಂಚದಾದ್ಯಂತ ನೀರು ಶೇಕಡ 90% ಆವರಿಸಿದ್ರೂ ಕೂಡ ಉಳಿಕೆ ಏನು 2-3% ಮಾತ್ರ ಯೋಗ್ಯವಾದಂತಹ ನೀರಿದೆ. ಆದ್ರೆ ಆ 2-3% ಯೋಗ್ಯವಾದಂತಹ ನೀರನ್ನೇ ಬಳಸಿ ಆ ಕೃಷಿಯನ್ನ ಆಧರಿಸಿ ನಮ್ಮ ಆಹಾರೋತ್ಪಾದನೆಯನ್ನ ನಾವು ಯಾವ ರೀತಿ ಮಾಡ್ಕೊಬೇಕು ಅನ್ನೋದು ನಮಗೆ ಅತ್ಯಂತ ಸವಾಲಿನ ವಿಷಯ. ಅದರಲ್ಲೂ ಕೂಡ ನಮ್ಗೆ ಕೃಷಿಗೆ ನಮ್ಗೆ ಪ್ರಮುಖವಾಗಿ ಬಹುತೇಕ ನೀರು ಉಪಯೋಗಕ್ಕೆ ಬೇಕಾಗತ್ತೆ. ನೀರಿಲ್ಲ ಅಂತ ಹೇಳಿದ್ರೆ ಕೃಷಿ ಇಲ್ಲ ಅನ್ನೋ ಒಂದು ಇದು. ಅದೇ ತರನೇ ತೋಟಗಾರಿಕೆ ಬೆಳೆಗಳಲ್ಲಿ ಬೇಸಿಗೆಯಲ್ಲಿ ನಿರ್ವಹಣೆ ಮಾಡಿದ್ದೇ ಆದ್ರೆ ಕೃಷಿಯನ್ನ ನಾವು ತೋಟಗಾರಿಕೆ ಬೆಳೆಯನ್ನ ಅತ್ಯುತ್ತಮವಾಗಿ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಇಳುವರಿ ಕಡಿಮೆ ಆಗುತ್ತೆ, ಗುಣಮಟ್ಟ ಕಡಿಮೆ ಆಗುತ್ತೆ, ಅದಕ್ಕೆ ವ್ಯತಿರಿಕ್ತವಾದಂತಹ ಪರಿಣಾಮ ಬೀಳುತ್ತೆ, ಮತ್ತೆ ರೋಗ ರುಜಿನಗಳು ಬಂದು ಸವಾಲಾಗಿ ಎದುರಾಗಬೇಕಾಗ್ತದೆ, ಮತ್ತೆ ಅವರಿಗೆ ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಒಂದು ಧಾರಣೆ ಸಿಗುದಿಲ್ಲ. ಅವೆಲ್ಲ ಸವಾಲನ್ನ ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಅಥವಾ ಈಗ ಏನು ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ನೀರಿನ ನಿರ್ವಹಣೆಯನ್ನ ನಾವು ಪ್ರಮುಖವಾಗಿ ನಾವು ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ರೈತ ಬಾಂಧವರು ಬಹಳಷ್ಟು ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಭೂಮಿಯ ಎಲ್ಲಾ ಭಾಗಗಳಲ್ಲೂ ಕೂಡ ಉಷ್ಣತೆ ಜಾಸ್ತಿ ಆಗ್ತಾ ಹೋಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀರಿನ ಅಂಶ ಏನಿರುತ್ತೆ ಕೆರೆಕಟ್ಟೆಗಳಲ್ಲಾಗಬಹುದು ಅಥವಾ ನಮ್ಮ ಹೊಲಗಳಲ್ಲೇ ಆಗಬಹುದು, ನೀರಿನ ಅಂಶ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆವಿ ಆಗ್ತಾ ಹೋಗುತ್ತೆ. ಈಗ ನಾವು ಒಂದು ಕೆರೆಯನ್ನ ತಗೊಂಡ್ರೆ 50% ಆವಿಯಾಗಿ ನೀರು ಖಾಲಿ ಆಗ್ತಾ ಹೋಗುತ್ತೆ, ಅದು ಕೆಳಗಡೆ ಹಿಂಗು ಹೋಗ ಬದಲು ಆವಿಯಾಗಿನೇ 50% ಹೋಗುತ್ತೆ. ಆ ಆವಿಯಾಗದನ್ನ ನಾವು ಎಷ್ಟು ತಡಿತೇವೋ ಅಷ್ಟು ನಮ್ಗೆ ನೀರಿನ ಮಹತ್ವವನ್ನ ನಾವು ತಿಳ್ಕೊಂಡಂಗೆ ಆಗುತ್ತೆ. ನಮ್ಮ ತೋಟದಲ್ಲಿ ಒಂದು ಕೃಷಿ ಹೊಂಡ ಇದೆ ಅಂತ ಹೇಳ್ಕೊಳ್ಳೋಣ. ಆ ಕೃಷಿ ಹೊಂಡದಲ್ಲಿ ಆ ಮೇಲ್ಭಾಗದಲ್ಲಿ ನಾವು ನೀರಿನ ಬಿಸಿಲನ್ನ ಅವಾಯ್ಡ್ ಮಾಡಿದ್ದೆ ಆದ್ರೆ, ಆ ಕೃಷಿ ಹೊಂಡದ ನೀರನ್ನ ನಾವು ಅಲ್ಲಿ ಇಳಿಸ್ಕೊಂಡಿದ್ದೆ ಆದ್ರೆ ಮಳೆಗಾಲದಲ್ಲಿ ಬಂದಂತ ನೀರು ಶೇಖರಣೆ ಆಗಿ ಆ ನೀರನ್ನ ನಾವು ನೆಕ್ಸ್ಟ್ ಆ ಬೆಳೆಗಳಿಗೆ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗಿ ಈ ಬೇಸಿಗೆಗಾಲದಲ್ಲಿ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಏನ್ ಮಾಡಬೇಕು, ರೈತ ಬಾಂಧವರು ಆ ಕೃಷಿ ಹೊಂಡಗಳಲ್ಲಿ ಏನಾದ್ರು ನೀರಿನ ಶೇಖರಣೆ ಆಗಿದ್ರೆ ಮಳೆಗಾಲದಲ್ಲಿ ಈಗ ಅದನ್ನ ಕೃಷಿ ಹೊಂಡಗಳಲ್ಲಿ ಅವರು ಹಸಿರು ಮನೆ ಪರದೆಗಳನ್ನು ಹಸಿರು ಪದರೆಗಳನ್ನು ಅಥವಾ ನೇರಳೆ ಪರದೆಗಳನ್ನು ಅಥವಾ ಸೋಗೆ ಅಥವಾ ಏನ್ ಹೇಳ್ತೀವಿ ಅದನ್ನ ಚಪ್ಪರವನ್ನ ಹಾಕಿ ಅದನ್ನ ಸೂರ್ಯನ ಕಿರಣಗಳು ಆ ಬರದೇರ ಹತ್ರ ನೋಡ್ಕೊಬೇಕಾಗ್ತದೆ ಈ ಟೈಮಲ್ಲಿ ಮಾತ್ರ. ಆ ಟೈಮಲ್ಲಿ ಇದ ಆದ್ರೆ ನಾವು ಪ್ಲಾಸ್ಟಿಕ್ ಲೈನಿಂಗ್ ಎಲ್ಲ ಹಾಕಿರ್ತೀವಿ ಕೃಷಿ ಹೊಂಡಗಳಿಗೆ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀರು 50% ಆವಿಯಾಗೋದನ್ನ ನಾವು ಕಂಟ್ರೋಲ್ ಮಾಡಿ ಅದನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಇಂಗು ಗುಂಡಿಗಳನ್ನ ನಾವು ಮಾಡ್ಕೊಂಡಿರ್ತೀವಿ. ಇಂಗು ಗುಂಡಿಗಳು ಯಾವ ರೀತಿ ಮಾಡ್ಕೊಂಡಿರ್ಬೇಕಪ್ಪ ಅಂತ ಹೇಳಿದ್ರೆ ಅಕಾಲಿಕ ಮಳೆಗಳೇನಾದ್ರು ಆದ್ರೆ ಏನಾರು ಈಗ ಸೈಕ್ಲೋನ್ ಆಯ್ತು ಎಲ್ಲ ತೋಟಗಳಲ್ಲಿ ಇಂಗು ಗುಂಡಿಗಳನ್ನ ಮಾಡ್ಕೊಂಡಿದ್ರೆ ಇಂಗು ಗುಂಡಿಗಳಲ್ಲೂ ಕೂಡ ನೀರು ನಿಂತ್ಕೊಳ್ಳೋ ಸಾಧ್ಯತೆಗಳಿರುತ್ತದೆ. ಇಂಗು ಗುಂಡಿಗಳನ್ನ ಮಾಡ್ಕೊಂಡಿರಬೇಕು, ಮತ್ತೆ ಟ್ರೆಂಚ್ಗಳನ್ನ ತೆಗೆದಿರಬೇಕು. ಎಲ್ಲಿ ಇಳಿಜಾರು ಪ್ರದೇಶ ಇರುತ್ತೆ ಆ ಪ್ರದೇಶಗಳಲ್ಲಿ, ಈಗ ತೆಂಗಿನ ತೋಟ ಇದೆ ನಮ್ಮನೆಯಲ್ಲಿ, ನಮ್ಗೆ ತೆಂಗಿನ ತೋಟ ಇದೆ, ಅಲ್ಲಿ ಟ್ರೆಂಚ್ಗಳನ್ನ ತೆಗೆದಿರಬೇಕು. ಆ ಟ್ರೆಂಚ್ಗಳನ್ನ ತೆಗೆದು ಎಲ್ಲೂ ನೀರು ಹರಿದು ಹೊರುತ್ತೆ ಅಲ್ಲೇ ಶೇಖರಣೆ ಆಗ್ಬೇಕು, ಯಾವುದೇ ಕಾರಣಕ್ಕೂ ಕೂಡ ಬೇರೆ ಭಾಗಕ್ಕೆ ಹರಿದು ಹೋಗ್ಬಾರ್ದು. ಇದರಿಂದ ಮೇಲ್ಪರದ ಮಣ್ಣು ಏನಾಗುತ್ತೆ, ಅದೇನು ಫಲವತ್ತಾದಂತ ಮಣ್ಣು ಅಲ್ಲೇ ಶೇಖರಣೆ ಆಗುತ್ತೆ, ಅದ್ರ ಜೊತೆಗೆ ನೀರು ಕೂಡ ಅಲ್ಲೇ ಶೇಖರಣೆ ಆಗುತ್ತೆ, ನೀರು ಕೂಡ ಅಲ್ಲೇ ಹಿಂಗುತ್ತೆ. ಆ ಟ್ರೆಂಚ್ಗಳಲ್ಲಿ ನಮ್ಗೆ ಬಿದ್ದಂತ ಸಪೋಸ್ ಏನಾದ್ರು ಈಗ ನಮಗೆ ಮಳೆ ಬರಲಿಲ್ಲ, ಆ ಮಳೆ ಬರಲಿಲ್ಲ ಅಂದ ಪಕ್ಷದಲ್ಲಿ ಏನಾಗುತ್ತೆ, ಆ ಟ್ರೆಂಚ್ ಏನ್ ತೆಗೆದಿರ್ತೀವಿ ನಾವು ಏನ್ ಇಳಿಜಾರು ಪ್ರದೇಶದಲ್ಲಿ ಅಲ್ಲಿ ನಮ್ಗೆ ತೆಂಗಿನ ಮರದ ಏನ್ ಕಲ್ಪವೃಕ್ಷ ಅಂತ ಏನ್ ಕರಿತೀವಿ ಯಾವ ಭಾಗನೂ ಕೂಡ ವೇಸ್ಟ್ ಆಗೋದಿಲ್ಲ, ಅದನ್ನ ಕತ್ತರಿಸಿ ಅಲ್ಲೇ ನಾವು ಬಿಟ್ಟಿದ್ದೆ ಆದ್ರೆ ಅದು ಗೊಬ್ಬರಕ್ಕೆ ಕೂಡ ಉಪಯೋಗಕ್ಕೆ ಬರ್ತದೆ. ಆ ಗೊಬ್ಬರ ಬಂದಿದ್ದನ್ನ ನಾವು ಮುಖ್ಯವಾಗಿ ಅದನ್ನ ಅದೇ ಮರಗಳಿಗೆ ಉಪಯೋಗಿಸಬಹುದು. ಅದ್ರ ಜೊತೆಗೆ ನಾವು ತೆಂಗಿನ ಮರಗಳನ್ನ ಅಂತ ಹೇಳ್ತಾ ಇದ್ವಿ, ಆ ತೆಂಗಿನ ಮರದ ಕಾಯಿನ ಸಿಪ್ಪೆಗಳನ್ನ ಬುಡಕ್ಕೆ ಒದಿಸ್ಬೇಕು. ಈ ಒದಿಸಿದ್ದೆ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಉಲ್ಟ ಒದಿಸ್ಬೇಕು, ಯಾವ್ದು ಗಟ್ಟಿ ಇರುತ್ತೆ ಆ ಭಾಗ ಮೇಲಕ್ ಬರಬೇಕು, ಕಾಯಿ ತೆಂಗಿನ ಮೇಲೆ ಬರಬೇಕು. ಅವಾಗ ಏನಾದ್ರು ನಾವು ಬೇಸಿಗೆಗಾಲದಲ್ಲಿ ನೀರನ್ನ ಬಿಟ್ಟಿದ್ದೆ ಆದ್ರೆ ಆ ನೀರು ಏನಾಗುತ್ತೆ ಅಲ್ಲೇ ಶೇಖರಣೆ ಆಗುತ್ತೆ. ನಾವು ಏನು ನಾರ್ಮಲ್ ಆಗಿ ಆ ಒದಕಿ ಆಗದಲ್ಲೇನೆ ಬಿಟ್ಟಂತ ನೀರು 10%ಗಿಂತ ಜಾಸ್ತಿಯಷ್ಟು ಅಲ್ಲಿ ಉಳ್ಕೊಳುತ್ತೆ. ಏನು ಮಾಮೂಲಿ ನಾವು 100 ಲೀಟರ್ ಬಿಟ್ರೆ 100 ಲೀಟರ್ ಆವಿ ಆಗೋದು ಹೋಗೋದು ಬದಲು 75% ಅಲ್ಲೇ ಉಳ್ಕೊಳಂತೆ. ಒಂದು ಸ್ಮಾಲ್ ಒಂದು 10-15% ಮಾತ್ರ ಆವಿಯಾಗಿ ಹೋಗುತ್ತೆ, ಅಲ್ಲೇನು ಉಳ್ಕೊಳತ್ತಲ್ಲ ನೀರು, ಅದು ಬೇರೆಗೆ ಸಿಕ್ಕಿ ಉತ್ತಮ ಫಲಿತಾಂಶವನ್ನ ಕೊಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಈಗ ಬೇರೆ ಬೇರೆ ಪ್ರಕಾರದ ನೀರಾವರಿ ಪದ್ಧತಿಗಳನ್ನು ನಮ್ಮ ಕೃಷಿಕರು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬಹಳ ಹಿಂದಿನಿಂದಲೂ ಕೂಡ ಹಾಯಿ ನೀರು ಪದ್ಧತಿಯನ್ನ ಮಾಡ್ತಕ್ಕಂಥದ್ದು. ಆದ್ರೆ ತಾವು ಅಧಿಕಾರಿಗಳಾಗಿ ಮತ್ತು ವಿಜ್ಞಾನಿಗಳಾಗಿ ಬೇರೆ ಬೇರೆ ಪ್ರಕಾರದ ನೀರಾವರಿ ಪದ್ಧತಿಗಳನ್ನ ತಾವು ರೆಫರ್ ಮಾಡ್ತೀರಾ, ಈ ತರದನ್ನ ನೀವು ಮಾಡಬೇಕು ಅಂತ ಹೇಳಿ. ಬಹಳ ಮುಖ್ಯವಾಗಿ ಹನಿ ನೀರಾವರಿ ಮತ್ತೆ ತುಂತುರು ನೀರಾವರಿ, ಸೂಕ್ಷ್ಮ ತುಂತುರು ನೀರಾವರಿ ಈ ತರದನ್ನ ರೆಫರ್ ಮಾಡ್ತಕ್ಕಂಥದ್ದು. ಯಾವ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೊಂಡ್ರೆ ಕೃಷಿಕರಿಗೆ ಹೆಚ್ಚು ಸೂಕ್ತ ಆಗುತ್ತೆ, ಮತ್ತೆ ಅದರಿಂದ ಏನೇನು ಅನುಕೂಲ ಆಗುತ್ತೆ. ಮುಖ್ಯವಾಗಿ ಈಗಾಗಲೇ ನಾವು ಒಂದು 20 ವರ್ಷದಿಂದ ಅಂತಾನೆ ಹೇಳಬೇಕು ತೋಟಗಾರಿಕೆ ಇಲಾಖೆ ವತಿಯಿಂದ ಅದಕ್ಕೆ ಸಪೋರ್ಟ್ ಅನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೀವಿ. ಹನಿ ನೀರಾವರಿ ಪದ್ಧತಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದೀವಿ. ಹನಿ ನೀರಾವರಿ ಪದ್ಧತಿಯನ್ನ ಯಾಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಕ್ವಾಲಿಟಿ ನಮ್ಗೆ ಏನು ಪ್ರಾಡಕ್ಟ್ ಬರ್ತದೆ, ಉತ್ಪನ್ನ ಏನು ಬರುತ್ತೆ ಅದು ಕ್ವಾಲಿಟಿ ಆಗಿರುತ್ತೆ. ಎಸ್ಪೆಷಲಿ ನೀರಿನ ಬಳಕೆ 50% ನಮ್ಗೆ ಉಳಿತಾಯ ಆಗುತ್ತೆ. ಈಗ ತೆಂಗು ಬಹು ಅಂತರವಾದಂತಹ ಬೆಳೆ, ಕುಂಟೆಗೆ ಒಂದು ತೆಂಗನ್ನ ನಾಟಿ ಮಾಡಿರ್ತಾರೆ, 30 ಅಡಿಗೆ ಒಂದು ನಾಟಿ ಮಾಡಿರ್ತದೆ. ಅಲ್ಲೆಲ್ಲ ನಾವು ನೀರನ್ನ ಆಯಿಸಿದ್ದೆ ಆದ್ರೆ, ನಾನು ಇವಾಗ್ಲೇ ಹೇಳಿದೆ 50% ಅಥವಾ 70% ನೀರು ಆವಿಯಾಗಿ ಹೊರಟೋಗುತ್ತೆ, ಬೇಕಾಗಿಲ್ಲ, ಕಳೆ ಬರುತ್ತೆ, ಅದನ್ನ ಮೇಂಟೈನ್ ಮಾಡೋದು ಕಷ್ಟ. ಅದು ಈಗಿನ ಪರಿಸ್ಥಿತಿಯಲ್ಲಿ ನಮ್ಗೆ ಕೂಲಿ ಕಾಳುಗಳು ಸಿಗದೆ ಕಷ್ಟ. ಅಂತ ಸಂದರ್ಭದಲ್ಲಿ ನಮ್ಗೆ ಇವೆಲ್ಲನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಬೇರಿನ ಸಮೀಪದಲ್ಲಿ ಎಷ್ಟು ಬೇಕು, ಈಗ ಸಪೋಸ್ ತೆಂಗು ಅಂತ ಹೇಳಿದ್ರೆ ದಿನಕ್ಕೆ 50 ಲೀಟರ್ ಇಂದ 100 ಲೀಟರ್ ಅಷ್ಟು ನೀರು ಬೇಕಾಗ್ತದೆ. ಈಗ ಹಳ್ಳಿಗಾಡುಗಳಲ್ಲಿ ಏನಾಗುತ್ತದೆ, ಹಳ್ಳಿ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕರೆಂಟ್ ಇರಲ್ಲ, ಕರೆಂಟ್ ಯಾವಾಗ ಬರುತ್ತೆ ಅಂತ ಅವನಿಗೆ ಗೊತ್ತಾಗುತ್ತೆ. ಮತ್ತೆ ಬಹುತೇಕ ರಾತ್ರಿ ಹೊತ್ತು ಕರೆಂಟ್ ಬರುತ್ತೆ. ರಾತ್ರಿ ಹೊತ್ತು ಕರೆಂಟ್ ಬರೋದ್ರಿಂದ ಈ ಕಾಡು ಪ್ರಾಣಿಗಳದ್ದು ಕಾಟ ಜಾಸ್ತಿ ಇರುತ್ತೆ, ಲೇಬರ್ಸ್ ಪ್ರಾಬ್ಲಮ್ ಆಗುತ್ತೆ. ಇವೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಅವನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಟ್ ಎ ಟೈಮ್ ಅವನಿಗೆ 4 ಎಕರೆ ಇದ್ರೆ 4 ಎಕರೆನು ಒಂದೇ ಸಲ ಅಷ್ಟು ನೀರು ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಏನ್ ಮಾಡ್ಬೇಕು, ಹನಿ ನೀರಾವರಿ ಪದ್ಧತಿಯನ್ನ ಅವನು ಅಳವಡಿಸ್ಕೊಬೇಕಾಗ್ತದೆ. ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಲಿಕ್ಕೆ ಅದರದೇ ಆದಂತ ಒಂದು ನಿಯಮಗಳಿದೆ. ಮೊದಲು ಹೋಗಿ ಯಾವ ರೀತಿ ಇದೆ ಅಂತ ಇಲಾಖೆ ಸರ್ವೆ ಮಾಡುತ್ತೆ, ಇಳಿಜಾರು ಪ್ರದೇಶಗಳಲ್ಲಿ ಇದ್ರೆ ಅವನಿಗೆ ಗೈಡ್ ಮಾಡುತ್ತೆ ಈ ರೀತಿ ಮಾಡಿಸ್ಬೇಕು ಅಂತದೆ. ಅನುಮೋದಿತ ಕಂಪನಿಗಳು ಕ್ವಾಲಿಟಿ ಚೆಕ್ ಎಲ್ಲ ಮಾಡುತ್ತಾರೆ, ಅವರಿಗೆ 90% ಅವರಿಗೆ ಹನಿ ನೀರಾವರಿ ಪದ್ಧತಿಯಲ್ಲಿ ಸಣ್ಣ ಅತಿ ಸಣ್ಣ ರೈತರಿಗೆ ಮತ್ತೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ರೈತರಿಗೆ ಸಬ್ಸಿಡಿ ಕೂಡ ಇದೆ, ಸಹಾಯಧನ ಕೂಡ ಇದೆ. ಈಗ ದೊಡ್ಡ ರೈತರಿಗೆ 45% ಸಹಾಯಧನ ಸಿಗುತ್ತೆ. ಆ ಸಹಾಯಧನವನ್ನ ಉಪಯೋಗಿಸಿ ಅವನ ತೋಟದಲ್ಲಿ ಅವನು ಒಳ್ಳೆ ಉತ್ಪನ್ನಗಳನ್ನ ಪಡ್ಕೊಂಡು ಈ ನೀರಾವರಿಯನ್ನ ಮಾಡಿದ್ದೆ ಆದ್ರೆ ನೀರು ಬಹುತೇಕವಾಗಿ ಉಳಿಕೆ ಆಗ್ತದೆ. ಅದು ಬಹಳಷ್ಟು ಮುಖ್ಯ. ಹೌದು, ನೀರಿನ ಉಳಿತಾಯ ಆಗುತ್ತೆ, ಗುಣಮಟ್ಟದ ಪದಾರ್ಥಗಳನ್ನು ಉತ್ಪಾದನೆ ಮಾಡಬಹುದು, ಕಳೆ ನಿರ್ವಹಣೆ ಮಾಡಬಹುದು, ಮತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಬರುತ್ತೆ, ಮೋಸ್ಟ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇದೆ. ಇದು ಸಬ್ಸರ್ಫೇಸ್ ಇರಿಗೇಷನ್ ಅಂತ ಕರಿತೀವಿ. ಸಬ್ಸರ್ಫೇಸ್ ಇರಿಗೇಷನ್ ಅಂತ ಹೇಳಿದ್ರೆ, ಈಗ ನೀರಿನ ಮೇಲ್ಭಾಗದಲ್ಲಿ ಹೋಗ್ತಕ್ಕಂಥ ನೀರು ಎಲ್ಲಿ ಬೇರಿದೆ ಆ ಬೇರಿನ ಭಾಗಕ್ಕೆ ಮಾತ್ರ ಬೇಕಾಗಿರೋದು, ನೇರವಾಗಿ ಬೇರೆಗೆ ತಲುಪಿಸ್ತಕ್ಕಂಥದ್ದು, ಬೇರೆಗೆ ತಲುಪಿಸ್ತಕ್ಕಂಥದ್ದು. ಈಗ ಮಣ್ಣಿಗೆ ತಲುಪಿಸಿದ್ರೆ ಎಷ್ಟು ಬೇಕು ಆ ಬೇರಿಗೆ ತಲುಪಿಸೋದು, ಮಣ್ಣಿನ ಮುಖಾಂತರ ಅಥವಾ ನೀರಿನ ಮುಖಾಂತರ ತಲುಪಿಸ್ತಕ್ಕಂಥದ್ದು. ಈಗ ರಸಾವರಿ ಪದ್ಧತಿ ಅಂದ್ರೆ, ಈಗ ಹನಿ ನೀರಾವರಿಯಿಂದ ನಾವು ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರಗಳನ್ನ ಡೈರೆಕ್ಟ್ ಆಗಿ ಕೊಡಬಹುದು. ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಭಾಗದ ಗಿಡಗಳಿಗೂ ಕೂಡ ಗೊಬ್ಬರ ಸಿಗುತ್ತೆ. ಅದೇ ತರ ಸಬ್ಸರ್ಫೇಸ್ ಇರಿಗೇಷನ್ ಅಲ್ಲಿ ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರವನ್ನ ಬೇರೆಗೆ ಕರೆಕ್ಟ್ ಆಗಿ ಕೊಟ್ಟಿದ್ದೆ ಆದ್ರೆ ನೀರು ಆವಿ ಆಗ್ತಕ್ಕಂಥ ಪ್ರಮೇಯನೇ ಬರೋದಿಲ್ಲ. ಅದ್ರ ಜೊತೆಗೆ ಎಷ್ಟು ಪೋಷಕಾಂಶ ಬೇಕು ಅಷ್ಟು ಪೋಷಕಾಂಶಗಳನ್ನ ಕೂಡ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಹನಿ ನೀರಾವರಿ ಪದ್ಧತಿಯಿಂದನೂ ಕೂಡ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ದೇಶದಲ್ಲಿ ಯಾರು ಇದನ್ನ ಇನ್ನು ಅನುಷ್ಠಾನ, ನಮ್ಮ ದೇಶದಲ್ಲಿ ಅನುಷ್ಠಾನಗೊಳ್ಬೇಕು ಮುಂದಿನ ದಿನಗಳಲ್ಲಿ, ಇದು ಅನುಷ್ಠಾನ ಆಗುತ್ತೆ ಅಂತ ನನ್ನ ಭಾವನೆ. ಅನುಷ್ಠಾನ ಆಗಬಹುದು. ಈ ಬೇರಿಗೆ ನೀರನ್ನು ತಲುಪಿಸತಕ್ಕಂತ ಈ ಒಂದು ಪದ್ಧತಿ ಏನಿದೆಯೋ ಇದು ಹನಿ ನೀರಾವರಿಗಿಂತಲೂ ಹೇಗೆ ಭಿನ್ನವಾಗಿರುತ್ತೆ ಮತ್ತೆ ಏನು ಅನುಕೂಲಗಳು ಲಭಿಸುತ್ತೆ? ಸ್ವಲ್ಪ ಕಾಸ್ಟ್ಲಿ ಆಗ್ಬಹುದು, ಅದು ಲೈಫ್ ಲಾಂಗ್ ಇರುತ್ತೆ. ಲೈಫ್ ಲಾಂಗ್ ಇರುತ್ತೆ. ಅವ್ನು ಪಿ ಸಿ ಪೈಪ್ ನ ಇನ್ನು ಸಬ್ಸರ್ವೈಸ್ ಅಂತ ಹೇಳಿದ್ರೆ ಎಲ್ಲಿಗೆ ಬೇಕು ಅಲ್ಲಿಗೆ ತಗೊಂಡೋಗ್ಬಹುದು. ಈಗ ನಮ್ಮ ಭಾಗದ ರೈತರು ಏನ್ ಮಾಡ್ತಾರೆ, ಆ ಪಿ ಸಿ ಪೈಪ್ ಅಲ್ಲೇ ಮಾಡಿ ಮೇಲಿಗೆ ಅದನ್ನ ಕವಾಟಗಳನ್ನ ಮೇಲಕ್ಕೆ ಕೊಟ್ಟು ಮೇಲಿನ ನೀರನ್ನ ಆಯಿಸ್ತಾರೆ. ಅದ್ರ ಬದಲು ಬೇರಿಗೆ ಆಯಿಸ್ತಕ್ಕಂಥದನ್ನ ಪದ್ಧತಿ ಇದೆ. ಅದಕ್ಕೆ ಅದರದೇ ಆದಂತ ಉಪಕರಣಗಳಿದೆ. ಅದ್ ಮುಂದೆ ಬೇರೆ ದೇಶಗಳಲ್ಲಿ ಅದು ಆಲ್ರೆಡಿ ಡೆವಲಪ್ ಆಗಿದೆ. ಅದು ನಮ್ಮ ದೇಶಕ್ಕೆ ಬಂದಿದ್ದೆ ಆದ್ರೆ ನಮ್ಮ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ನೀರಿನ ಉಳಿತಾಯ ಇನ್ನೂ ಉಳಿತಾಯ ಆಗ್ತದೆ. ಸ್ಪ್ರಿಂಕ್ಲರ್ ಅಥವಾ ಈ ತುಂತುರು ನೀರಾವರಿ ಪದ್ಧತಿ ಏನಿದೆಯೋ ಇದು ತೋಟಗಾರಿಕೆ ಬೆಳೆಗಳಿಗೆ ಬೇಸಿಗೆನಲ್ಲಿ ಅಷ್ಟು ಸೂಕ್ತ ಅಲ್ವಾ? ಹೇಗೆ ತುಂತುರು ನೀರಾವರಿ ಪದ್ಧತಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಕೂಡ ನೀರನ್ನ ಉಳಿತಾಯ ಮಾಡುತ್ತೆ. ಆದ್ರೆ ಹನಿ ನೀರಾವರಿ ಪದ್ಧತಿಗೆ ಕಂಪೇರ್ ಮಾಡಿದ್ರೆ ಉಳಿತಾಯ ಅಷ್ಟಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಗಾಳಿ ಬಂದಿದ್ದ ಕಡೆಗೆ ಇದು ಹೋಗುತ್ತೆ. ಮತ್ತೆ ಏನು ಸ್ಪ್ರಿಂಕಲ್ ಅಂತ ಏನ್ ಮಾಡ್ತೀವಿ, ನೀರ್ ಬಂದಿದ್ದನ್ನ ಹನಿ ಆಗೋದ್ರಿಂದ ಅದು ಬೇರೆ ಭಾಗಕ್ಕೆ ಬೀಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಏನಾಗುತ್ತೆ, ಈಗ ನಾವು ಬೇಸಾಯ ಮಾಡಿರ್ತೀವಿ, ಬೇಸಾಯ ಮಾಡಿದಾಗ ಟ್ರ್ಯಾಕ್ಟರ್ ಅಲ್ಲಿ ಏನೋ ಬೇಸಾಯ ಮಾಡಿರ್ತಾರೆ ಒಬ್ರು ರೈತರು. ಆ ಬೇಸಾಯ ಮಾಡಿದ್ದಕ್ಕೆ ಎಲ್ಲೋ ಒಂದ್ ಸ್ವಲ್ಪ ಟಚ್ ಆಗಿರುತ್ತೆ, ಮರಕ್ಕೆ, ತೆಂಗಿನ ಮರಕ್ಕೆ ಟಚ್ ಆಗಿರುತ್ತೆ, ಅಲ್ಲಿ ಗಾಯಗಳಾಗಿರ್ತಕ್ಕಂಥ ಸಾಧ್ಯತೆಗಳಿದೆ. ಆ ಸ್ಪ್ರಿಂಕ್ಲಿಂಗ್ ನೀರನ್ನ ನಾವು ಪ್ರತಿದಿನ ಮಾಡ್ತಾ ಇದ್ರೆ ಅಲ್ಲಿ ಫಂಗಸ್ ಬರ್ತಕ್ಕಂಥ ರೋಗ ಬರ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ. ಅವೆಲ್ಲ ರೋಗಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಹನಿ ನೀರಾವರಿ ಪದ್ಧತಿ ಬಹಳಷ್ಟು ಸೂಕ್ತ. ಇಲ್ಲಿ ರೋಗರುಜಿನಗಳನ್ನ ಯಾಕೆ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಈ ಬೇಸಿಗೆ ಕಾಲದಲ್ಲಿ ತೆಂಗಿನ ನಿರ್ವಹಣೆ ಬಹಳಷ್ಟು ಮುಖ್ಯ, ಎಸ್ಪೆಷಲಿ ನಮ್ಮ ಭಾಗದ ರೈತರಿಗೆ. ಯಾಕೆ ಅಂತ ಹೇಳಿದ್ರೆ ಈಗೀಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಾಂಡಸೂರ ರೋಗ ಕಾಣಿಸ್ಕೊಳ್ತಾ ಇದೆ, ಮತ್ತೆ ಅಣಬೆ ರೋಗ, ಅದನ್ನೇ ಗ್ಯಾನೋಡರ್ಮ ರೋಗ ಅಂತ ಕರಿತೀವಿ, ಆ ರೋಗ ಕಾಣಿಸ್ಕೊಳ್ಳುತ್ತೆ. ಈಗ ನೀರನ್ನ ಆಯೋ ಪದ್ಧತಿ ಮುಖಾಂತರ ಮಾಡಿದ್ದೇ ಆದ್ರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ ಅದು ಆ ಫಂಗಸ್. ಕ್ಯಾನೋಡರ್ಮ ಅಂತ ಏನ್ ಫಂಗಸ್ ಅಂತ ಹೇಳ್ತೀವಿ, ಅದು ಬೇಗ ಸ್ಪ್ರೆಡ್ ಆಗತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾವು ಹನಿ ನೀರಾವರಿ ಪದ್ಧತಿಯನ್ನ ಇಮಿಡಿಯೇಟ್ ಆಗಿ ನಾವು ಅದನ್ನ ಅಳವಡಿಸ್ಕೊಬೇಕಾಗ್ತದೆ. ತುಂತುರು ನೀರಾವರಿ ಅನ್ನುವಂಥದ್ದು ಅಷ್ಟು ಸೂಕ್ತ ಆಗೋದಿಲ್ಲ, ಅಷ್ಟು ಸೂಕ್ತ ಆಗ ಹಾಗಾಗಿ ಅದಕ್ಕಿಂತಲೂ ಪರಿಣಾಮಕಾರಿಯಾದಂತಹ ಹನಿ ನೀರಾವರಿ ಪದ್ಧತಿಯನ್ನ ನಾವು ಅಳವಡಿಕೆಯನ್ನ ಮಾಡಿಕೊಳ್ಬೇಕು. ಅನೇಕ ವಿಜ್ಞಾನಿಗಳು ಹೇಳ್ತಾರೆ ನಾವು ನೀರಿನ ನಿರ್ವಹಣೆಯನ್ನ ಮಾಡುವಂತದ್ದು ಎಷ್ಟು ಮುಖ್ಯವೋ ಹಾಗೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ಮಲ್ಚಿಂಗು ಕೂಡ ತುಂಬಾ ಉಪಯೋಗ ಆಗುತ್ತೆ. ನಾವು ಏನು ನೀರನ್ನ ಬಿಟ್ಟಿರ್ತೀವೋ ಅದು ಹೆಚ್ಚು ದಿವಸ ಬಾಳಿಕೆ ಬರಬೇಕು, ಅದು ಪರಿಣಾಮಕಾರಿಯಾಗಿ ಗಿಡಗಳಿಗೆ ತಲುಪಬೇಕು ಅಂತ ಹೇಳಿದ್ರೆ ಮಲ್ಚಿಂಗು ಬಹಳ ಉಪಯುಕ್ತವಾದಂತದ್ದು. ಈ ಹೊದಿಕೆಯನ್ನ ಎಲ್ಲಾ ತೋಟಗಳಲ್ಲೂ ಕೂಡ ಅಳವಡಿಕೆಯನ್ನ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಯಾವ್ಯಾವ ತೋಟಗಳಲ್ಲಿ ಯಾವ ವಿಧಾನದಲ್ಲಿ ಈ ಹೊದಿಕೆಯನ್ನ ನಾವು ಮಾಡಿಕೊಳ್ಬಹುದು, ಇದರಿಂದ ಏನೆಲ್ಲ ಉಪಯೋಗಗಳು ಲಭಿಸುತ್ತೆ? ತೋಟದಲ್ಲಿ ಸಿಕ್ತಕ್ಕಂಥ ತ್ಯಾಜ್ಯ ನಾನು ಅವಾಗಲೇ ಹೇಳಿದೆ, ತೆಂಗಿನ ಒಂದು ಗರಿಯನ್ನ ಹೇಳಿದೆ, ತೆಂಗಿನ ಮೊಟ್ಟೆಗಳನ್ನ ಮಾಡಿ ಅದನ್ನ ಅಥವಾ ತೆಂಗಿನ ಒದಕಿಯನ್ನ ಮಾಡಿಬಿಟ್ಟು ಸುತ್ತ ಹಾಕೋದು ಅಂತ, ಅದನ್ನೇ ಮಲ್ಚಿಂಗ್ ಅಂತ ನಾವು ಕರೆಯೋದು. ಅದು ಪ್ಲಾಸ್ಟಿಕ್ ಮಲ್ಚಿಂಗ್ ಆಗ್ಬಹುದು ಅಥವಾ ಸಾವಯವ ಮಲ್ಚಿಂಗ್ ಆಗ್ಬಹುದು. ಸಾವಯವ ಮಲ್ಚಿಂಗ್ ಆಗೋದ್ರಿಂದ ಅಲ್ಲೇ ನೀರ್ ಬಿಟ್ಟು ಅಲ್ಲೇ ಗೊಬ್ಬರ ಆಗಿ ಅಲ್ಲೇ ಕರಗೋಗ್ತದೆ, ಅಲ್ಲಿ ಕರಗಿ ಅಲ್ಲೇ ಗೊಬ್ಬರ ಆಗೋದ್ರಿಂದ ಅದು ಬಹಳಷ್ಟು ಸೂಕ್ತ. ಪ್ಲಾಸ್ಟಿಕ್ ಮಲ್ಚಿಂಗ್ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬೇಗ ಎಲ್ಲ ಭಾಗಗಳಿಗೂ ನೀರು ಆವಿಯಾಗೋದನ್ನ ತಡೆಯುತ್ತೆ. ಇದು ತೆಂಗಿಗಾಯ್ತು ಅಥವಾ ಅಡಿಕೆಗಾಯ್ತು, ಬೇರೆ ಬೇರೆ ಆಯ್ತು. ಈ ತರಕಾರಿಗಳಿಗೆ ಆಗೋದಾದ್ರೆ ಏರುಮಡಿಗಳಲ್ಲಿ ನಾವು ತರಕಾರಿಯನ್ನ ಬೆಳಿಬೇಕಾಗ್ತದೆ, ಏರುಮಡಿಗಳಲ್ಲಿ ಮಲ್ಚಿಂಗ್ ಅನ್ನ ಹಾಕ್ಬೇಕಾಗ್ತದೆ. ಮಲ್ಚಿಂಗ್ ಅಂತ ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನ ಹಾಕಿ ಅದ್ರ ಒಳಗಡೆನೆ ಹನಿ ನೀರಾವರಿ ಪದ್ಧತಿಯನ್ನ ಬಳಸ್ಕೊಬೇಕು. ರಂಧ್ರಗಳ ಮುಖಾಂತರ ಈಗ ಟೊಮೆಟೊ, ಬದನೆ ಇದನ್ನ ನಾವು ನಾಟಿ ಮಾಡ್ಕೊಂಡು ಹೋಗ್ಬೇಕು. ನಾಟಿ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ನಮಗೆ ಒಂದು ವರ್ಷದವರೆಗೂ ಕೂಡ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಹೇಳಿ ಕರೆದಿರ್ತೀವಿ, ಅದನ್ನ ನಾವು ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ, ಲೇಬರ್ ಅವಶ್ಯಕತೆ ಇಲ್ಲ, ಮತ್ತೆ ನೀರಿಗೆ ಪ್ಲಾಸ್ಟಿಕ್ ಒಳಗಡೆ ಹೋಗಿರುತ್ತೆ. ಅಲ್ಲಿ ನಮಗೆ ರಸಾವರಿ ಮುಖಾಂತರ ನಾವು ಗೊಬ್ಬರವನ್ನ ಕೊಡ್ತಾ ಇರ್ತೀವಿ. ಹಂಗಾಗಿ ಇದು ಬಹಳಷ್ಟು ಮುಖ್ಯ, ಎಸ್ಪೆಷಲಿ ತರಕಾರಿಗಳಿಗೆ ಬಹಳಷ್ಟು ಮುಖ್ಯ. ಈ ಭಾಗದ ರೈತರು ಇನ್ನೂ ಜಾಸ್ತಿ ಮಾಡ್ಕೊಬೇಕಾಗತ್ತೆ, ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನ ಮಾಡ್ಕೊಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ತ್ಯಾಜ್ಯ ಇದೆ ಆ ತ್ಯಾಜ್ಯವನ್ನೇ ನಾವು ತೋಟದ ಬೆಳೆಗಳಿಗೆ ಜಾಸ್ತಿ ತ್ಯಾಜ್ಯವನ್ನು ಬಳಸಬಹುದು. ಇಲ್ಲ ತರಕಾರಿಗಳಿಗಾದ್ರೆ ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನ ಬಳಸಿ, ಈಗ ಒಂದು ಬೆಳೆ ಹೋಯ್ತು, ಈಗ ಟೊಮೆಟೊ ಹೋಯ್ತು, ಒಂದು 3-5 ತಿಂಗಳವರೆಗೂ ಟೊಮೆಟೊ ಬರುತ್ತೆ, ನೆಕ್ಸ್ಟ್ ಕ್ರಾಪ್ ರೊಟೇಷನ್ಗೆ ಅಂತ ಹೇಳ್ಬಿಟ್ಟು ಎಲ್ಲಿ ಗಿಡ ಇರುತ್ತೆ ಆ ಗಿಡ ಭಾಗಕ್ಕೆ ನಾವು ಲೆಗ್ಯುಮಿನಸ್ ಬೀನ್ಸ್ ಅನ್ನ ಹಾಕಿದ್ದೆ ಆದ್ರೆ ಆ ಏನು ತಂತಿಗಳು ಹೋಗಿರುತ್ತೆ ಆ ತಂತಿಗಳಿಗೆ ಹಬ್ಬುತ್ತೆ, ಅದ್ರ ಜೊತೆಗೆ ಇಲ್ಲಿ ನಮಗೆ ಸಾರಜನಕ ನಮಗೆ ಭೂಮಿಯಲ್ಲಿ ಮತ್ತೆ ಶೇಖರಣೆ ಆಗುತ್ತೆ, ಶೇಖರಣೆ ಆಗಿದ್ದ ಗಂಟುಗಳು ತಾವು ನೋಡಬಹುದು. ವಾತಾವರಣದಲ್ಲಿ ಇರತಕ್ಕಂತ ಸಾರಜನಕ ಕೂಡ ಇನ್ಕ್ರೀಸ್ ಆಗಿ ನಮಗೆ ಭೂಮಿಯ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ನೀರಿನ ಶೇಖರಣೆ ಆಯ್ತು, ಲೇಬರ್ ರಿಕ್ವೈರ್ಮೆಂಟ್ ನಮಗೆ ಕಡಿಮೆ ಆಯ್ತು, ಗೊಬ್ಬರ ನಮಗೆ ಕೊಡ್ತಕ್ಕಂಥದ್ದನ್ನ ಹನಿ ನೀರಾವರಿಯಲ್ಲಿ ಕೊಡಬಹುದು, ಅದ್ರ ಜೊತೆಗೆ ಗೊಬ್ಬರದ ಅಂಶ ಏನಿರುತ್ತೆ ವಾತಾವರಣದಲ್ಲಿ ಅದನ್ನ ನಮಗೆ ಭೂಮಿಗೆ ಶೇಖರಣೆ ಮಾಡಿದ ಅದಷ್ಟು ಆಯ್ತು. ಏನು ಎಲೆ ಎಲ್ಲ ಬಿದ್ದಿದ್ದೆಲ್ಲ ನಮ್ಮ ಭೂಮಿಗೆ ಬಂದು ಶೇಖರಣೆ ಆಗುತ್ತೆ. ಈಗ ಬಯೋಡಿಗ್ರೇಡಬಲ್ ಮಲ್ಚಿಂಗ್ ಅಂತ ಕರಿತೀವಿ, ಆ ಮಲ್ಚಿಂಗ್ ಕೂಡ ಬಂದಿದೆ, ಅದನ್ನ ಡೈರೆಕ್ಟ್ ಆಗಿ ನಾವು ಉಳುಮೆನ ಮಾಡಬಹುದು. ಬಯೋಡಿಗ್ರೇಡಬಲ್ ಆಗ್ತಾ ಇಲ್ಲ ಅವರು ಅಂತ ಹೇಳಿದಾಗ ಆ ಮಲ್ಚಿಂಗ್ ಅನ್ ಶೀಟ್ ಏನ್ ಪ್ಲಾಸ್ಟಿಕ್ ಶೀಟ್ಸ್ ಏನಿರುತ್ತೆ ಅದನ್ನ ತೆಗೆದ್ಬಿಟ್ಟು ನೆಕ್ಸ್ಟ್ ಅವರು ಉಪಯೋಗಿಸ್ಕೊಬಹುದಾಗ್ತದೆ. ತೋಟದ ಬೆಳೆಗಳಲ್ಲಿ ತಾವ್ ಹೇಳಿದಾಗೆ ಈ ಸಾವಯವ ಪದ್ಧತಿಯಲ್ಲಿ ಈ ಒಂದು ಮಲ್ಚಿಂಗ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳಿ ಅನ್ಸುತ್ತೆ. ಹೌದು, ತೆಂಗಿನ ಬೆಳೆ, ಅಡಿಕೆ ಬೆಳೆ, ಅಡಿಕೆಗೂ ಕೂಡ ಮಾಡಬಹುದಾ ಮಲ್ಚಿಂಗ್ನ? ಅಡಿಕೆಗೂ ಕೂಡ ಮಲ್ಚಿಂಗ್ ಅನ್ನ ಮಾಡಬಹುದು, ಅದರಲ್ಲಿ ಯಾವ್ದೇ ರೀತಿ ಇದಿಲ್ಲ. ಮತ್ತೆ ಅಡಿಕೆ ಎಲ್ಲಿ ಸಾಲು ಹೋಗಿರುತ್ತೆ ಆ ಸಾಲನ್ನು ಮಧ್ಯದಲ್ಲಿ ಫುಲ್ ಪ್ಲಾಸ್ಟಿಕ್ ಮಲ್ಚಿಂಗ್ ಕೂಡ ಮಾಡಿ ಮಧ್ಯದಲ್ಲಿ ಅವರಿಗೆ ಬೇಕಾದಂತ ತರಕಾರಿನ ಹಾಕೊಂಡು ಎಲ್ಲಿ ನಾವು ಟೈರ್ ಸಿಸ್ಟಮ್ ಅಂತ ಏನ್ ಕರಿತೀವಿ ಆ ತೆಂಗು ಅಡಿಕೆ ಮತ್ತೆ ಅರಿಶಿನ ಶುಂಠಿ ಎಷ್ಟು ಕಡಿಮೆ ಜಾಗದಲ್ಲಿ ಮ್ಯಾಕ್ಸಿಮಮ್ ಬೆಳೆ ಅಂತ ಏನ್ ಕರಿತೀವಿ ನಾವು ಒಂದು ಪ್ರದೇಶದಲ್ಲಿ. ಈಗ ನಿಮ್ಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಕುಟುಂಬಗಳು ಒಡಿತಾ ಹೋಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ನೀರಿನ ಬಳಕೆನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ರೈತರ ಸಂಖ್ಯೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನಾವು ಒಂದು 20-25 ವರ್ಷದಲ್ಲಿ 70 ಭಾಗದ ರೈತರು ನಮ್ಮ ಬೆನ್ನೆಲುಬು ಅಂತ ಹೇಳ್ತಾ ಇದ್ವಿ. ಈಗ ನಮಗೆ ಸಿಕ್ತಕ್ಕಂಥದ್ರು 56 ಭಾಗದಷ್ಟು ಮಾತ್ರ ರೈತರು ಕೃಷಿನಲ್ಲಿ ಇದ್ದಾರೆ. ಆದ್ರೆ ಉತ್ಪನ್ನ ಏನಾಗ್ತಾ ಇದೆ, ಉತ್ಪಾದನೆ ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಎಲ್ಲ ಯಾವುದಕ್ಕೆ ಅಂತ ಹೇಳಿದ್ರೆ ನಮ್ಮ ಮುಂದುವರೆದಂತ ಟೆಕ್ನಾಲಜಿಗಳಿಂದ. ಹಾಗಾಗಿ ಎಲ್ಲ ಬೆಳೆಗಳಲ್ಲೂ ಕೂಡ ಇದನ್ನ ನಾವು ಅಳವಡಿಕೆಯನ್ನು ಮಾಡಿಕೊಳ್ಳುವಂತದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ನಮ್ಮ ಜಿಲ್ಲೆಗೆ ಬಂದ್ರೆ ಇಲ್ಲಿ ಬಹಳ ಪ್ರಮುಖವಾದಂತಹ ಬೆಳೆಗಳು ಅಂತ ಹೇಳಿದ್ರೆ ತೆಂಗು, ಅಡಿಕೆ ಮತ್ತೆ ಬೇರೆ ಬೇರೆ ತರಹದ ಹಣ್ಣಿನ ಬೆಳೆಗಳು. ಈ ಬೆಳೆಗಳಲ್ಲಿ ನೀರಿನ ನಿರ್ವಹಣೆಯನ್ನ ಬೇಸಿಗೆಯಲ್ಲಿ ಹೇಗೆ ಮಾಡಬೇಕಾಗುತ್ತೆ? ನಾನು ಹೇಳದೆ ಹನಿ ನೀರಾವರಿ ಪದ್ಧತಿಯನ್ನು ಮಾಡ್ಕೊಬಹುದು, ಅಡಿಕೆಗೂ ಕೂಡ ಹನಿ ನೀರಾವರಿ ಪದ್ಧತಿಯನ್ನು ಮಾಡ್ಕೊಬಹುದು. ಮಾವು, ಕಾಫಿಗೆ ನಾವು ಸ್ಪ್ರಿಂಕ್ಲರ್ ಅನ್ನ ಬಳಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದು ಹೂ ಕಟ್ಟುವಂತ ಸಮಯದಲ್ಲಿ ಸ್ಪ್ರಿಂಕ್ಲರ್ ಬೇಕಾಗ್ತದೆ. ಪೂರ್ವ ಮುಂಗಾರು ಸಮಯದಲ್ಲಿ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಸ್ಪ್ರಿಂಕ್ಲರ್ ಅನ್ನ ಬಳಸಬೇಕಾಗ್ತದೆ. ಅದು ಕಾಫಿ ಬೆಳೆಗಾರರಿಗೆ ಗೊತ್ತಿರತಕ್ಕಂಥ ವಿಷಯ. ಮತ್ತೆ ಕಾಳುಮೆಣಸು, ಕಾಳುಮೆಣಸಿಗೂ ಕೂಡ ನಾವು ಸ್ಪ್ರಿಂಕ್ಲರ್ ಅನ್ನ ಬಳಸಬಹುದು. ಸಪೋಟ, ಮಾವು, ಹನಿ ನೀರಾವರಿ ಪದ್ಧತಿಯನ್ನ ನಾವು ಬಳಸಬಹುದು. ಇದ್ರ ಜೊತೆಗೆ ನಾವು ಈ ಭಾಗದಲ್ಲಿ ಈಗ ನಾವು ನೋಡ್ತಾ ಇದೀವಿ ಹೈಟೆಕ್ ಆರ್ಟಿಕಲ್ಚರ್ ಅಂತ ಏನ್ ಕರಿತೀವಿ. ಹಸಿರು ಮನೆಗಳಲ್ಲೂ ಕೂಡ ಈಗ ಪಾಲಿಹೌಸ್ಗಳು ಬರ್ತಾ ಇದೆ, ಹಸಿರು ಮನೆಗಳು ಬರ್ತಾ ಇದೆ. ಅಂದ್ರೆ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಉತ್ಪನ್ನಗಳನ್ನ ಗಳಿಸಬೇಕು ಅಂತ ಹೇಳಿದ್ರೆ ನೀರಿನ ಅವಶ್ಯಕತೆ ಬಹಳಷ್ಟು ಮುಖ್ಯ. ಅಲ್ಲಿ ನಾವು ನೀರನ್ನ ನಿರ್ದಿಷ್ಟವಾಗಿ ಬಳಸಿ ಹೆಚ್ಚು ಉತ್ಪನ್ನಗಳನ್ನ ಪಡೆಯೋದಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಹಸಿರು ಮನೆಗಳಲ್ಲೂ ಕೂಡ ಡ್ರಿಪ್ಗಳನ್ನ ಬಳಸಬೇಕಾಗ್ತದೆ, ಫಾಗರ್ಸ್ಗಳನ್ನ ಬಳಸಬೇಕಾಗ್ತದೆ. ಅಂದ್ರೆ ಎಷ್ಟು ಬೇಕು ಅಷ್ಟು ಮಾತ್ರ ಟೈಮರ್ಸ್ಗಳನ್ನ ಫಿಕ್ಸ್ ಮಾಡಿಸಿ ಹನಿ ನೀರಾವರಿಗಳನ್ನ ಬಳಸಿದ್ದೇ ಆದ್ರೆ ನಮ್ಗೆ ಇನ್ನೂ ಕ್ವಾಲಿಟಿ ಉತ್ಪನ್ನಗಳು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಸಿರು ಮನೆಗಳಿಂದ ಬಂದಂತ ಉತ್ಪನ್ನಗಳು ನಮಗೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕೂಡ ಆಗ್ತಾ ಇದೆ. ಈ ನೀರಿನ ಕೊರತೆ ಏನಾದ್ರೂ ಉಂಟಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟು ನೀರನ್ನ ನಾವು ನೀಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಏನ್ ಸಮಸ್ಯೆ ಉದ್ಭವಿಸುತ್ತೆ? ನೋಡಿ, ನಮ್ಮ ದೇಶದಲ್ಲಿ ಆಹಾರದ ಉತ್ಪನ್ನ ಮೊದಲನೇದಾಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹೌದು, ಆಹಾರ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೆಲ್ಲಿ ಸ್ಟೋರ್ ಆಗಿರುತ್ತೆ ಆಹಾರವೆಲ್ಲ ತೆಗಿಬೇಕಾಗ್ತದೆ ಹೊರಗಡೆಗೆ. ನಮ್ಗೆ ಬಫರ್ ಸ್ಟಾಕ್ಸ್ ಅಂತ ಏನ್ ಕರಿತೀವಿ, ಆ ಬಫರ್ ಸ್ಟಾಕ್ಸ್ ಎಲ್ಲ ನಮ್ಗೆ ಸಿಗದೇ ಇಲ್ಲ. ನಮ್ಗೆ ಪ್ರತಿ ವರ್ಷನೂ ಕೂಡ ಯಾವುದೇ ಇಂಡಸ್ಟ್ರೀಸ್ ಅಲ್ಲಿ ಕೂಡ ನಮ್ಗೆ ಜಿ ಡಿ ಪಿ ಕಡಿಮೆ ಆಗ್ತಾ ಹೋದ್ರು ಕೂಡ ಅಗ್ರಿಕಲ್ಚರ್ ಅಲ್ಲಿ ಜಿ ಡಿ ಪಿ ಏನಾಗ್ತಾ ಇದೆ 2-3% ಇದ್ದೇ ಇರುತ್ತೆ. ಆ ಜಿ ಡಿ ಪಿ ಏನಾದ್ರು ನಾವು ಜಾಸ್ತಿ ಮಾಡಿದ್ದೇ ಆದ್ರೆ ನಮ್ಮ ದೇಶಕ್ಕೆ ನಾವು ಆರ್ಥಿಕತೆ, ನಮ್ಮ ರೈತರು ನಮ್ಗೇನು ಕೊಡುಗೆ ಇಲ್ಲ ಅನ್ನೋದು ಬದಲು ನಾವು ಬೆನ್ನೆಲುಬಾಗಿ ನಾವು ನಿಲ್ಬಹುದು. ಆರ್ಥಿಕವಾಗಿ ನಾವು ಬೆನ್ನೆಲುಬಾಗಿ ನಾವು ದೇಶಕ್ಕೆ ನಿಲ್ಬಹುದು. ಅದು ಆಕ್ಚುಲಿ ನಮ್ಮ ರೈತರು ಅರ್ಥ ಮಾಡ್ಕೊಂಡ್ರೆ ನೀರಿನ ಸದ್ಬಳಕೆ ಜೊತೆಗೆ ನಾವು ನಮ್ಮ ಜಿ ಡಿ ಪಿನ ಜಾಸ್ತಿ ಮಾಡ್ತಾ ಹೋದ್ರೆ ನಾವು ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಲ್ಬಹುದು. ಇಲ್ಲ ಅಂತ ಹೇಳಿದ್ರೆ ಎಷ್ಟು ನಾವು ಇಂಡಸ್ಟ್ರೀಸ್ ಅಲ್ಲಿ ಅಥವಾ ಬೇರೆ ಸೆಕ್ಟರ್ಗಳಲ್ಲಿ ನಾವು ಜಿ ಡಿ ಪಿನ ಎಷ್ಟು ರೈಸ್ ಮಾಡಿದ್ರು ಕೂಡ ಅಗ್ರಿಕಲ್ಚರ್ ಜಿ ಡಿ ಪಿ ರೈಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ನೋಡಿ, 50% ಜಾಸ್ತಿ ನಾವೇ ರೈತರ ಇದೀವಿ. ನಾವು 50% ಜಾಸ್ತಿ ರೈತರು ಜಿ ಡಿ ಪಿನ ರೈಸ್ ಮಾಡ್ತಾ ಹೋದ್ರೆ, ಉತ್ಪನ್ನಗಳನ್ನ ಜಾಸ್ತಿ ಮಾಡ್ತಾ ಹೋದ್ರೆ, ಅಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಹೋದ್ರೆ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ನಾವು ದೇಶಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಂಗಾಗ್ತದೆ. ತೋಟಗಾರಿಕೆ ಇಲಾಖೆಯಿಂದ ನೀರಾವರಿ ಪದ್ಧತಿಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಹಾಯ ದೊರಕ್ತಾ ಇದೆ ಅಂತ ಹೇಳಿ ತಾವು ಹೇಳಿದ್ರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೃಷಿಕರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನಮ್ಮ ತೋಟಗಾರಿಕೆ ಇಲಾಖೆಗಳಿಗೆ ಸಂಪರ್ಕವನ್ನ ಮಾಡಬಹುದು, ಅಥವಾ ರೈತ ಸಂಪರ್ಕದ ಕೇಂದ್ರಗಳನ್ನ ಸಂಪರ್ಕ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನನ್ನ ಮೊಬೈಲ್ ಸಂಖ್ಯೆಗೆ ಕೂಡ ಯಾವ ಸಮಯದಲ್ಲೂ ಕೂಡ ಅವರು ಕಾರ್ಯವನ್ನ ಮಾಡಬಹುದು. ನನ್ನ ಮೊಬೈಲ್ ಸಂಖ್ಯೆ 9900386555. ಮತ್ತೊಮ್ಮೆ ಹೇಳಿ ಸರ್ ನಿಮ್ಮ ಸಂಪರ್ಕ. 9900386555. ಒಳ್ಳೆದು ಡಾಕ್ಟರ್ ಎಚ್ ಎಸ್ ರವಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಇದರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನ ವಿವರವಾಗಿ ಇವತ್ತು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಮದುವೆ ದಿನ ಹತ್ರ ಬಂತು, ರೇಷ್ಮೆ ಸೀರೆಗಳನ್ನ ಎಲ್ಲಿಂದ ತರೋದು? ಸುಮಂಗಲಿ ಸಿಲ್ಕ್ಸ್ಗೆ ಹೋದ್ರೆ ಆಯ್ತು, ವೈವಿಧ್ಯಮಯ ರೇಷ್ಮೆ ಸೀರೆಗಳನ್ನ ಅವರೇ ತಯಾರು ಮಾಡಿ ಹೋಲ್ಸೇಲ್ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಸುಮಂಗಲಿ ಸಿಲ್ಕ್ಸ್, ದೊಡ್ಡ ಗರಡಿ ರಸ್ತೆ, ಹಾಸನ. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗ ಏನು ಕಾಣಿಸುದಿಲ್ಲ ಅನ್ನಕತ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಹಿಂಗ ಆಗಿರ್ಬಹುದು. ಏನ್ ಮಾಡುದ್ರಿ ಡಾಕ್ಟರ್ ಸಾಹೇಬ್ರ? ಈಗ ಅಂದಂಗ ನಿನ್ನ ಮಗ ಅಂಗನವಾಡಿಗೆ ಹೋಗ್ತಾನಿಲ್ಲ? ಕಳಿಸ್ತೀನಿ ಸಾಹೇಬ್. ಅಂಗನವಾಡಿಯಾಗ ಆ ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗದ ದ್ರಾವಣ ಕೊಡ್ತಾರ. ತಪ್ಪಲಾರದೆ ಕೊಡಿಸು, ಎಲ್ಲ ಬರೋಬರಿ ಆಗ್ತದ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗದ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೇ ಎ ಅನ್ನಾಂಗದ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೇನೆ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದೇ ಭೇಟಿ ನೀಡಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ 2 ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರಿಂದ ರೂಪಾಯಿ 5,000 ವರೆಗೆ ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳು. ಇನ್ನು ಮುಂದೆ 6:20ಕ್ಕೆ ಗೀತಸುಧ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30